ಹೇಳಿ, ಮೊದಲನೇದಾಗಿ ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಇತ್ತೀಚೆಗೆ ಸಾಕಷ್ಟು ರೈತರು ಹಾಕಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಏನಿದು ಡ್ರ್ಯಾಗನ್ ಫ್ರೂಟ್ಸು, ಈ ಹಣ್ಣಿನ ಒಂದು ಮಹತ್ವ ಏನು? ಜೊತೆಗೆ ಭಾಳಷ್ಟು ಹೇಳ್ತಿರ್ತಾರೆ ಈ ಹಣ್ಣು ಒಳ್ಳೆ ಹಣ್ಣು ತಿನ್ನಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳೋದುಂಟು, ಇದರ ಒಂದು ಪೋಷಕಾಂಶದ ಮಹತ್ವ ಎಷ್ಟರ ಮಟ್ಟಿಗಿದೆ ಅಂತಿರ್ತಾವೆ? ಡ್ರ್ಯಾಗನ್ ಫ್ರೂಟ್ ಅಂತ ಇತ್ತೀಚಿನ ದಿನಗಳಲ್ಲಿ ನಮಗೆ ಬೆಳಕಿಗೆ ಬರ್ತಿದೆ ತುಂಬ. ಇದು ನಮ್ಮ ದೇಶದ ಒಂದು ಬೆಳೆ ಅಲ್ಲ, ಇದು ಮೂಲತಃ ವಿಯೆಟ್ನಾಂ ದೇಶದ ಒಂದು ಬೆಳೆ. ಈ ಒಂದು ಬೆಳೆಯನ್ನು ಮೊದಲ ಬಾರಿಗೆ ವಿಯೆಟ್ನಾಂ ಇರ್ಬೋದು ಅಥವಾ ಬೇರೆ ದೇಶಗಳಲ್ಲಿ ಥೈಲ್ಯಾಂಡು ಮತ್ತು ಇಸ್ರೇಲು ಶ್ರೀಲಂಕಾ ಈ ಕಡೆ ಪ್ರದೇಶದಲ್ಲಿ ಬೆಳೀತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಇದು ಭಾರತದಲ್ಲೂ ಸಹ ತುಂಬ ಪ್ರಸಿದ್ಧವಾಗಿ ಬೆಳೀತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ಗುಜರಾತ್, ಅಸ್ಸಾಂ, ಹರಿಯಾಣ, ದೆನ್ ಪಂಜಾಬು, ಕರ್ನಾಟಕ, ಮಹಾರಾಷ್ಟ್ರ, ಇತ್ತೀಚಿನ ದಿನಗಳಲ್ಲಿ ತಮಿಳುನಾಡು, ಎಲ್ಲ ಪ್ರದೇಶಗಳಲ್ಲೂ ಸಹ ಬೆಳೆಯೋದಕ್ಕೆ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಮೂಲ ಕಾರಣ ಅಂದರೆ, ಒಂದು ನಾವು ಬೇರೆ ದೇಶದ ಹೊರದೇಶಗಳ ಒಂದು ಹಣ್ಣಿಗೆ ತುಂಬ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀವಿ. ಅದು ಪೀಚು, ಪಿಯರು, ಕಿವಿ, ಸ್ಟ್ರಾ, ಏನೆಲ್ಲ ತಳಿ, ಏನೆಲ್ಲ ಹೊಸ ಹೊಸ ಹಣ್ಣುಗಳಿದೆ, ನಾವು ಹೊರದೇಶದ ಹಣ್ಣುಗಳಿಗೆ ಹೆಚ್ಚು, ಅದು ಊಟ ಇರ್ಬೋದು ಅಥವಾ ಹಣ್ಣು ಇರ್ಬೋದು, ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಡ್ರ್ಯಾಗನ್ ಫ್ರೂಟ್ ಒಂದು ಸ್ವಲ್ಪ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಇನ್ನೊಂದು ಇದರದ್ದು ಅಡ್ವಾಂಟೇಜ್ ಏನು, ಅದರ ತುಂಬ ನಮಗೆ ಪೋಷಕಾಂಶಗಳ ಒಂದು ತುಂಬ ಅದರಲ್ಲಿ ಇರೋದ್ರಿಂದ ಹಾಗಾಗಿ ಇದರ ಒಂದು ಪ್ರಾಮುಖ್ಯತೆಯೂ ಸಹ ಜಾಸ್ತಿ ಆಗ್ತಾ ಇದೆ. ಪೋಷಕಾಂಶಗಳನ್ನು ಅಂತ ನೋಡಿದಾಗ ಯಾವುದೇ ಒಂದು ಹಣ್ಣಿನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇತ್ತು ಅಂದರೆ ನಾವು ಡಯಾಬಿಟಿಕ್ ಪೇಷಂಟ್ಸ್ಗೆ ಬೇಡ ಅಂತ ಹೇಳ್ತೀವಿ. ಆದರೆ ಇದರಲ್ಲಿ ಸುಕ್ರೋಸ್ ಅಂಶ ನಿಲ್ಲು ಕಡಿಮೆ ಇರುತ್ತೆ, ನಿಲ್ಲಿರೋದ್ರಿಂದ ಹಾಗಾಗಿ ಇದು ಡಯಾಬಿಟಿಕ್ ಪೇಷಂಟ್ಗೆ ತುಂಬ ಒಳ್ಳೆಯ ಒಂದು ಹಣ್ಣಿನ ಒಂದು ಬೆಳೆ ಅಂತ ಹೇಳ್ಬೋದು. ಅವರು ತಿನ್ನೋದಕ್ಕೆ ತುಂಬಾ ಒಳ್ಳೆಯ ಹಣ್ಣು. ಅದರ ಜೊತೆಗೆ ಇದು ಕೊಲೆಸ್ಟ್ರಾಲ್ ಅನ್ನು ಕರಗಿಸುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕರಗಿಸುತ್ತೆ. ಮತ್ತೆ ತುಂಬ ಇದು ಒಳ್ಳೆಯ ಒಂದು ಹಣ್ಣಿನಲ್ಲಿ ಒಳ್ಳೆಯ ಒಳ್ಳೆಯ ಫ್ಯಾಟ್ ಇರ್ಬೋದು ಅಥವಾ ಪ್ರೋಟೀನ್, ಪ್ರೋಟೀನ್ಸು, ವಿಟಮಿನ್ಸ್, ಮಿನರಲ್ಸ್, ಅಂದ್ರೆ 30-36 ಡಿಫ್ರೆಂಟ್ ಮಿನರಲ್ಸು, ವಿಟಮಿನ್ಸು, ಪ್ರೋಟೀನ್ಸ್ ಎಲ್ಲಾ ಒಂದು ಪ್ಯಾಕೇಜ್ ಅಲ್ಲಿ ಇರುವಂತಹ ಹಣ್ಣು ಅಂದ್ರೆ ಅದು ಡ್ರ್ಯಾಗನ್ ಫ್ರೂಟ್. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆ ಸಿಗ್ತಾ ಇದೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ತುಂಬಾ ಜಾಸ್ತಿ ಇರೋದ್ರಿಂದ ಹೀಗಾಗಿ ಇದ್ರ ಒಂದು ಇದಲ್ಲೇನಿದೆ ಅಂದ್ರೆ ಆಸ್ತಮಾ ಪೇಷಂಟ್ಸ್ಗೆ ಅಥವಾ ಹಾರ್ಟ್ ಡಿಸೀಸ್ ಇರುವಂತವ್ರಿಗೂ ಸಹ ಇದು ತುಂಬಾನೇ ಒಳ್ಳೇದು. ಮತ್ತೆ ಇದಕ್ಕೆ ಒಂದೊಂದು ಲಕ್ಷಣ ಆಂಟಿ ಏಜಿಂಗ್ ಅಂತ ಹೇಳ್ತೀವಿ, ವಯಸ್ಸಾಗುವಿಕೆಯನ್ನ ತಡೆಯುತ್ತೆ, ಅದರಲ್ಲೂ ಸಹ ಇದಕ್ಕೆ ತುಂಬಾನೇ ಬೇಡಿಕೆ ಇದೆ. ಸೊ ಈಗೆಲ್ಲ ಅಂಶ ಇರೋದ್ರಿಂದ ಇದರಲ್ಲಿ ಒಳ್ಳೆ ಬೇಡಿಕೆ ಇದೆ. ಇದಲ್ಲದೆ ಯಾವುದೇ ಒಂದು ಹಣ್ಣು ತುಂಬಾ ಬೇಗ ಕೆಟ್ಟೋಗುತ್ತೆ ಅನ್ನೋದಾದ್ರೆ ಅದಕ್ಕೆ ಮಾರುಕಟ್ಟೆಯಲ್ಲಿ ಪ್ರಾಮುಖ್ಯತೆ ಕಡಿಮೆ ಇರುತ್ತೆ. ಆದ್ರೆ ಇದು ಹಣ್ಣು ಬೇಗ ಕೆಡೋದಿಲ್ಲ. ಎರಡನೇದು, ಇದರಿಂದ ಮೌಲ್ಯವರ್ಧನೆ ಜಾಸ್ತಿ ಮಾಡಬಹುದು. ಐಸ್ ಕ್ರೀಮು, ಜೆಲ್ಲಿ ಅಥವಾ ಬೇರೆ ಯಾವ್ದಾದ್ರು ಒಂದು ಜಾಮ್ ಇರಬಹುದು, ಅದ್ರ ಜೊತೆಗೆ ವೈನ್ ಸಹ ಇದರಿಂದ, ಹಾಗಾಗಿ ಇದರ ಮೌಲ್ಯವರ್ಧನೆ ಜಾಸ್ತಿ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಲಾಸ್ ಅನ್ನೋದು ತೀರಾ ಕಡಿಮೆ ಇರುತ್ತೆ. ಹಾಗಾಗಿ ಇದಕ್ಕೆ ಪ್ರಾಮುಖ್ಯತೆ ಹೆಚ್ಚಾಗಿದೆ. ಈಗ ಡ್ರ್ಯಾಗನ್ ಫ್ರೂಟ್ ಅನ್ನ ಬೆಳೆಯೋದಾದ್ರೆ ಈ ಒಂದು ಹಣ್ಣಿನ ಬೆಳೆಗೆ ಭೂಮಿ ಎಂಥದ್ದಿರಬೇಕು, ಜೊತೆಗೆ ತಳಿಗಳು ಇದರಲ್ಲಿ ಯಾವ್ಯಾವ ಬರ್ತಾವಂತಿರ್ತಾವ? ಭೂಮಿ ಅಂತ ನೋಡಿದಾಗ ನಾನು ಒಂದು ಎಲ್ಲೋ ಒಂದು ಇದರಲ್ಲಿ ಓದಿದ್ದೆ, ಸುಮಾರು 5 ವರ್ಷದ ಹಿಂದೆ ನಾವು ಈ ಡ್ರ್ಯಾಗನ್ ಫ್ರೂಟ್ನ ಮೊದಲ ಬಾರಿಗೆ ಒಂದು ಲೇಖನದಲ್ಲಿ ಪಬ್ಲಿಷ್ ಮಾಡಿದ್ವಿ. ಅಂದ್ರೆ ಡ್ರ್ಯಾಗನ್ ಫ್ರೂಟ್ ನಮ್ಮ ಪ್ರದೇಶಕ್ಕೆ ತುಂಬಾ ಸೂಕ್ತವಾಗಿರುವಂತಹ ಬೆಳೆ ಅಂತ ಹೇಳಿ, ಯಾಕಂದ್ರೆ ನಮ್ಮ ಬಿಸಿಲು ನಾಡಿಗೆ, ಅದರಲ್ಲೂ ಮಳೆ ತುಂಬಾ ಕಡಿಮೆ, ನೀರಿನ ಅಭಾವ ಇರುವಂತಹ ನಮ್ಮ ಒಂದು ಪ್ರದೇಶಕ್ಕೆ ತುಂಬಾ ಹೇಳಿ ಮಾಡಿಸಿರುವಂತಹ ಹಣ್ಣಿನ ಬೆಳೆ ಅಂದ್ರೆ ಅದು ಡ್ರ್ಯಾಗನ್ ಫ್ರೂಟ್. ಯಾಕೆಂದ್ರೆ ಇದು ಕ್ಯಾಕ್ಟಸ್ ಫ್ಯಾಮಿಲಿಗೆ ಸೇರಿರೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಅಷ್ಟಾಗಿ ಬರೋದಿಲ್ಲ, ಹಾಗಾಗಿ ಇದು ತುಂಬಾನೇ ಒಳ್ಳೇದು. ಇನ್ನೊಂದು, ನಮ್ಮಲ್ಲಿ ಇನ್ನೊಂದೇನ ಕಪ್ಪು ಭೂಮಿ ಸ್ವಲ್ಪ ಇದೆ. ಕಪ್ಪು ಭೂಮಿ ಇದ್ರೂ ಪರವಾಗಿಲ್ಲ, ಕಪ್ಪು ಕೆಂಪು ಮರಳು ಮಿಶ್ರಿತ ಭೂಮಿ ಇರಬೇಕು. ಅಂದ್ರೆ ಯಾವುದೇ ಕಾರಣಕ್ಕೂ ಬಂದಂತಹ ನೀರಾಗ್ಲಿ ಅಥವಾ ಬಿದ್ದಂತಹ ಮಳೆ ಆಗ್ಲಿ ಯಾವುದೇ ಕಾರಣಕ್ಕೂ ನಿಲ್ಲಬಾರದು, ಪೂರ್ತಿಯಾಗಿ ಅದು ಹಿಂಗೋಗ್ಬೇಕು. ಆತರ ಒಂದು ಮಣ್ಣು ಇದಕ್ಕೆ ತುಂಬಾ ಸೂಕ್ತ. ಯಾವುದೇ ಕಾರಣಕ್ಕೂ ಜಿಗುಟು ಮಣ್ಣು ಇರುವಂತಹ ಯಾವುದೇ ಒಂದು ಪ್ರದೇಶ ಇದಕ್ಕೆ ಸೂಕ್ತ ಅಲ್ಲ. ಸೊ ಹಾಗಾಗಿ ಚೆನ್ನಾಗಿರುವಂತಹ ಮಣ್ಣು ಅಥವಾ ಗುಡ್ಡಗಾಡು ಪ್ರದೇಶ ಇರುವಂತದ್ದು, ಉಸುಕು ಭೂಮಿ, ಕಲ್ಲಿರುವಂತಹ ಭೂಮಿ, ಅಂತ ಪ್ರದೇಶಗಳಲ್ಲೂ ಸಹ ಇದನ್ನ ನಾವು ಚೆನ್ನಾಗಿ ಬೆಳೀಬಹುದು. ಇನ್ನೊಂದು ಮುಖ್ಯವಾಗಿರೋ ಅಂಶ ಅಂದ್ರೆ ಹವಾಗುಣ, ಕ್ಲೈಮೇಟ್ ಅಂತ ತಗೊಂಡಾಗ ಇದಕ್ಕೆ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಕಡಿಮೆ ಉಷ್ಣಾಂಶ ಕಡಿಮೆ ಇತ್ತು ಅಂದಾಗ ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ಉಷ್ಣಾಂಶ ಯಾವಾಗ್ಲೂ ಮೀಡಿಯಂ ಇಂದ ಹೈ ಇರ್ಬೇಕು. ಅಂದ್ರೆ ನಮ್ಮ ಪ್ರದೇಶಕ್ಕೆ ಅಂದ್ರೆ 20-40 ಡಿಗ್ರಿ ಸೆಲ್ಸಿಯಸ್ ವರ್ಗೂ ಸಹ ಇದಕ್ಕೆ ಉಷ್ಣಾಂಶವನ್ನ ತಡ್ಕೊಳ್ಳುವಂತ ಶಕ್ತಿ ಇರುತ್ತೆ. ಹಾಗಾಗಿ ನಮ್ಮ ಪ್ರದೇಶಕ್ಕೆ ಇದು ಹೇಳಿ ಮಾಡಿಸಿರುವಂತಹ ಒಂದು ಬೆಳೆ ಅಂತ ಹೇಳ್ಬೋದು. ತಳಿಗಳು ಯಾವ ಬರ್ತವೆ ಇದರಲ್ಲಿ? ಇದರಲ್ಲಿ ರಿಸರ್ಚು ಇತ್ತೀಚೆಗೆ ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ರಿಸರ್ಚ್ ಮಾಡ್ತಾ ಇರೋದ್ರಿಂದ ಇನ್ನು ತಳಿಗಳು ಅಂತ ಹೇಳಿ ಹೆಸರಿಟ್ಟು ಯಾವ್ದನ್ನ ಬಿಡುಗಡೆ ಮಾಡಿಲ್ಲ. ಆದ್ರೆ ವಿಧಗಳಿದೆ, ವಿಧಗಳು. ಇದರಲ್ಲಿ ಮೂರು ತರದ ವಿಧಗಳನ್ನ ನೋಡ್ತೀವಿ. ಒಂದು ಕೆಂಪು ಏನು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತೀವಿ, ಅಂದ್ರೆ ಹೊರಗಡೆನೂ ನಮ್ಗೆ ಕೆಂಪಾಗಿ ಕಾಣಿಸುತ್ತೆ, ಪಿಂಕ್ ಕಲರ್ ಇರುತ್ತೆ. ನಾವು ಕಟ್ ಮಾಡಿದಾಗ ಒಳಗಡೆನೂ ಸಹ ಅದೇ ಪಿಂಕ್ ಕಲರ್ ಇರುತ್ತೆ. ಹಾಗಾಗಿ ಇದನ್ನ ನಾವು ಪಿಂಕ್ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ರೆಡ್ ವೈಟ್ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತೀವಿ. ಹೊರಗಡೆ ನಮ್ಗೆ ಪಿಂಕ್ ಅಥವಾ ಡಾರ್ಕ್ ಪಿಂಕ್ ಕಲರ್ ಇರುತ್ತೆ, ಒಳಗಡೆ ಕಟ್ ಮಾಡಿದಾಗ ಒಳಗಡೆ ಇರುವಂತಹ ತಿರುಳು ಬಿಳಿ ಕಲರ್ ಇರುತ್ತೆ, ಅದು ರೆಡ್ ವೈಟ್ ತಳಿ ಆಗಿರುತ್ತೆ, ವಿಧ ಆಗಿರುತ್ತೆ. ಇನ್ನೊಂದು ಯೆಲ್ಲೋ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತೀವಿ. ಹೊರಗಡೆ ನಮ್ಗೆ ಯೆಲ್ಲೋ ಕಲರ್ ಇರುತ್ತೆ, ಹಳದಿ ಬಣ್ಣ. ಕಟ್ ಮಾಡಿದಾಗ ಒಳಗಡೆ ನಮಗೆ ಬಿಳಿ ಬಣ್ಣದ ತಿರುಳಿರುತ್ತೆ, ಬಿಳಿ ಬಣ್ಣದ ಮತ್ತೆ ಕಪ್ಪು ಬೀಜಗಳು ಸಹ ಇರುತ್ತೆ. ಸೊ ಈ ಮೂರು ವಿಧವಾದ ತಳಿಗಳನ್ನ ನಾವು ವಿಧಗಳನ್ನ ನೋಡ್ತಾ ಇದೀವಿ ಈಗ ಸದ್ಯಕ್ಕೆ. ಅದರಲ್ಲಿ ತುಂಬಾ ಈ ಕಡೆ ಪ್ರದೇಶದಲ್ಲಿ ತುಂಬಾ ಹೆಚ್ಚು ಒತ್ತು ಕೊಡ್ತಾ ಇರೋದು ನಾವು ಕೆಂಪು ತಳಿಗಳಿಗೆ, ಪಿಂಕ್ ಕಲರ್ ಫ್ಲಶ್, ಪಿಂಕ್ ಕಲರ್ ಫ್ಲಶ್ ಅಥವಾ ವೈಟ್ ಕಲರ್ ಫ್ಲಶ್ ಮತ್ತೆ ಪಿಂಕ್ ಕಲರ್ ಮೇಲೆ ಏನಿರುತ್ತೆ ಕೋಟಿಂಗು, ಅದಕ್ಕೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ನ ಕೊಡ್ತಿದೀವಿ. ಅದೇ ಯೆಲ್ಲೋ ಕಲರ್ಗೆ ನಮ್ಮಲ್ಲಿ ಅಷ್ಟು ಬೇಡಿಕೆ ಇಲ್ಲ. ಹಾಗಾಗಿ ಯಾಕಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದಾಗ ನಾವು ಪಿಂಕ್ ಕಲರ್ ಕಲರ್ ಯಾವ್ದಿರುತ್ತೋ ಫ್ರೂಟ್ಸ್ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಅಂತ ಒಂದು ನಮ್ಮ ಇದು. ಸೊ ಹಾಗಾಗಿ ಇದರಲ್ಲಿ ನಮ್ಗೆ ಹೆಚ್ಚು ಬೇಡಿಕೆ ಇದೆ. ಈಗ ಇದರದ ಒಂದು ಬೇಸಾಯವನ್ನ ಪ್ರಾರಂಭ ಮಾಡಬೇಕಾದ್ರೆ ರೈತರು ಯಾವ ತರ ಭೂಮಿಯನ್ನ ಸಿದ್ಧಪಡಿಸ್ಕೋಬೇಕಾಗತ್ತೆ, ಒಂದು ಎಕರೆ ವಾರು ಎಷ್ಟೆಷ್ಟು ಸಸಿಗಳನ್ನ ಕುಂದಿರಿಸಬಹುದು, ಹಚ್ಚಬೇಕಾದಾಗ ಯಾವ ರೀತಿ ಇದನ್ನ ಗುಂಡಿಗಳನ್ನು ತೆಗಿಬೇಕು, ಹೇಗೆ ಸ್ವಲ್ಪ ಹೇಳಿ ರೈತರಿಗೆ. ರೈತರು ಒಂದು ಗಮನದಲ್ಲಿ ಇಟ್ಕೊಬೇಕಾದ್ರೆ ಇದಕ್ಕೆ ಫಸ್ಟ್ ನಾವು ಒಂದನೇ ವರ್ಷ ನಾವು ಏನು ಸಸಿಗಳನ್ನ ನಾಟಿ ಮಾಡುವಂತ ಸಮಯದಲ್ಲಿ ಖರ್ಚು ಜಾಸ್ತಿ ಇರುತ್ತೆ ಬೇರೆ ಗಿಡಗಳಿಗೆ ಅಥವಾ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡಾಗ ಇದಕ್ಕೆ ಖರ್ಚು ಜಾಸ್ತಿ. ಆಯ್ಕೆ ಮಾಡಿಕೊಂಡು ನಾವು ರಿಸರ್ಚ್ ಪ್ರಕಾರ ನಾವು 2.5 ಮೀಟರ್ ರಿಂದ 2.5 ಮೀಟರ್ ಅಂತರದಲ್ಲಿ ನಾವು ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ 2.5 ಮೀಟರ್ ಅಂತರದಲ್ಲಿ ಸಸಿಗಳನ್ನ ನಾಟಿ ಮಾಡಬೇಕು ಅಂತ ಹೇಳ್ತೀವಿ. ಆದ್ರೆ ಈಗ ರೈತರು ಯೂಶಲಿ ಪ್ರಾಕ್ಟಿಕಲ್ ಆಗಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ 12 ಫೀಟ್ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 7-8 ಫೀಟ್ ಅನ್ನ ಕೊಟ್ಟು ಸಸಿಗಳನ್ನ ನಾಟಿ ಮಾಡಿದರೆ ತುಂಬಾ ಚೆನ್ನಾಗಿನೂ ಬರ್ತಾ ಇದೆ ಇಳುವರಿ. ಸೊ ಹಾಗಾಗಿ ಅದನ್ನು ಸಹ ಅವರು ಕೈಗೊಳ್ಳಬಹುದು, ಮಾಡಬಹುದು. ಗುಂಡಿಗಳನ್ನ ತೆಗಿಬೇಕಾದಾಗ ತುಂಬಾ ಆಳವಾದ ಗುಂಡಿಗಳನ್ನ ತೆಗಿಬಾರದು. ಯಾಕಂದ್ರೆ ನಮ್ಗೆ ಇಲ್ಲಿ ಸಸಿ ನಾಟಿ ಮಾಡೋದಕ್ಕಿಂತ ಫಸ್ಟ್ ನಾವು ಸ್ತಂಭ ಕೋಲುಗಳನ್ನ ನಾಟಿ ಮಾಡಬೇಕು, ಆಧಾರ ಕಂಬಗಳನ್ನ ನಾವು ನಾಟಿ ಮಾಡಬೇಕಾಗತ್ತೆ. ಆಧಾರ ಕಂಬಗಳನ್ನ ನಾಟಿ ಮಾಡುವಂತದ್ದು ಅಂತ ಹೇಳಿದ್ರೆ ಫಸ್ಟ್ 2 ಫೀಟ್ ಆಳವಾಗಿರುವಂತಹ ಗುಂಡಿಗಳನ್ನ ತೆಗಿಬೇಕು, ಅಗಲ ಜಾಸ್ತಿ ಬೇಡ. ಆ ಕಂಬ ಸೇರುವಷ್ಟು ಮಾತ್ರ 2 ಫೀಟ್ ಆಳವ ಕಂಬವನ್ನ ನಾವು ನಾಟಿ ಮಾಡಬೇಕು. ಒಳಗಡೆಗೆ ಕಂಬಗಳನ್ನು ತುಂಬಾ ಸ್ಟ್ರಾಂಗ್ ಆಗಿ ನಾಟಿ ಮಾಡಬೇಕಾಗತ್ತೆ. ಯಾಕೆಂದ್ರೆ ಮುಂದಿನ ವರ್ಷಗಳಲ್ಲಿ ಈ ಒಂದು ಕಂಬದ ಮೇಲೆ ಇಡೀ ಗಿಡದ ಆಧಾರ ಇರುತ್ತೆ. ಹಾಗಾಗಿ ಆಧಾರ ಕೊಡೋದು ಇದಕ್ಕೆ ತುಂಬಾ ಮೂಲ ಇಂಪಾರ್ಟೆಂಟ್ ಕೆಲಸ ಆಗಿರುತ್ತೆ. ಸೊ ಆಧಾರವನ್ನು ಕೊಟ್ಟು ಫಸ್ಟ್ ಕಂಬಗಳನ್ನು ನಾಟಿ ಮಾಡಬೇಕು. ಕಂಬಗಳನ್ನು ನಾಟಿ ಮಾಡಿದ ನಂತರ ಪ್ರತಿಯೊಂದು ಕಂಬದಲ್ಲೂ ಸಹ ಮೇಲ್ಭಾಗದಲ್ಲಿ ತುದಿಯ ಭಾಗದಲ್ಲಿ ಕಂಬ ಸರಿ ಸುಮಾರು ಒಂದು ಎಷ್ಟೊಂದು 4-5 ಫೂಟ್ ಹೈಟ್ ಇರಬೇಕು. ಕಂಬ 5 ಫೂಟ್ ನೀವು ಹೈಟ್ ಅಲ್ಲಿ ತಗೊಂಡ್ರು ಸಹ ಮೇಲಿನ ಭಾಗ ನಿಮಗೆ ಏನಿಲ್ಲ ಅಂದ್ರೂ 1.5-2 ಮೀಟರ್ ಅಷ್ಟು ಮೇಲಿನ ಭಾಗದಲ್ಲಿ ಇರಬೇಕು. ಮೇಲಿನ ಭಾಗ ನಿಮಗೆ ಜಾಸ್ತಿ ಇರಬೇಕು, ಕೆಳಗಡೆ 2 ಫೀಟ್ ಅಷ್ಟು ಒಳಗಡೆ ಅಷ್ಟೇ ಹೋಗಿರಬೇಕು. ಮೇಲೆ ಮತ್ತೆ ನಿಮ್ಗೆ ಟಿ ಆಕಾರದಲ್ಲಿ ಕಂಬಿಗಳನ್ನ ಹಾಕೊಳ್ತಾರೆ. ಅದ್ರ ಮೇಲೆ ಮತ್ತೆ ಇವಾಗೆಲ್ಲಾನು ಲೋಕಲ್ ಅಲ್ಲಿ ಟೈರ್ ಅನ್ನು ಹಾಕ್ತಾ ಇದಾರೆ, ಟೈರನ್ನು ಹಾಕಿ ಅದಕ್ಕೆ ಆಧಾರ ಕೊಡೋದಕ್ಕೆ ಅಂತ ಹೇಳಿನೂ ಸಹ ಹಂಗು ಸಹ ಮಾಡ್ಕೋಬಹುದು. ಇದು ಆಧಾರ ಸ್ತಂಭ ಕೊಡುವಂತಹ ಒಂದು ವಿಧಾನ. ಒಂದು ಸಲ ಈ ಆಧಾರ ಸ್ತಂಭವನ್ನ ಕೊಟ್ಮೇಲೆ ಸಸಿಗಳನ್ನ ಅವರೇ ತಯಾರಿಸ್ಕೋಬಹುದು ಅಥವಾ ಸಸಿನ ಅವರು ನರ್ಸರಿಯಿಂದ ಸಹ ತಗೊಂಡ್ ಬರಬಹುದು. ಸಸಿಗಳನ್ನ ತಂದು ಪ್ರತಿ ಒಂದು ಆಧಾರ ಸ್ತಂಭಕ್ಕೆ 4-4 ಸಸಿಗಳನ್ನ ನಾಟಿ ಮಾಡಬೇಕಾಗತ್ತೆ. ಸೊ ನಾಟಿ ಮಾಡಿ 4 ಬದಿಯಲ್ಲೂ ಸಹ ಸಸಿಗಳನ್ನ ಸಸಿಗಳನ್ನ ತುಂಬಾ ದೂರ ನಾಟಿ ಮಾಡಬಾರ್ದು, ಕಂಬದ ಹತ್ರನೇ ನಾಟಿ ಮಾಡಬೇಕು. ಹೌದು, ನಾಟಿ ಮಾಡಿ ಯಾವುದೇ ಕಾರಣಕ್ಕೂ ದಾರವನ್ನ ಕಟ್ಟಬೇಡಿ. ದಾರವನ್ನ ಕಟ್ಟದಿರಾ ನೀವು ಕಾಟನ್ ಬಟ್ಟೆ ಏನಿರುತ್ತೆ ಅದನ್ನ ನೀವು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಾಟನ್ ಬಟ್ಟೆಯಲ್ಲಿ ಕಟ್ಟೋದ್ರಿಂದ ಗಿಡಗಳು ಮುರಿದೋಗುವಂತ ಸಾಧ್ಯತೆಗಳಿರಲ್ಲ. ನಾವು ಟೈಟ್ ಆಗಿ ಕಟ್ಟದಾಗ ಗಿಡ ಬೆಳೀತಾ ಇದ್ದಂಗೆ ಮುರಿಯುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದು ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ಗಿಡ ಮುರಿಯುವಂತ ಸಾಧ್ಯತೆ ಇರುತ್ತೆ. ಇದಾದ ನಂತರ ನಮಗೆ ಕವಲು ಹೊಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಸಸಿಗಳನ್ನ ನಾಟಿ ಮಾಡಿ ಒಂದು 25-30 ದಿನಗಳಲ್ಲೇ ನಮಗೆ ಕವಲು ಹೊಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಕವಲು ಒಡೆದಾಗ ನನಗೆ ಎಷ್ಟು ಕವಲು ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಕೋಬೇಕು. 2-3 ಕವಲನ್ನ ಮೇಲೆ ಬೆಳೆಯೋದಕ್ಕೆ ಬಿಟ್ಟು ಇನ್ನುಳಿದ ಎಲ್ಲಾ ಕವಲುಗಳನ್ನ ಕತ್ತರಿಸ್ತಾ ಇರಬೇಕು. ಈ ಕವಲುಗಳನ್ನ ಕತ್ತರಿಸೋದು ಇದು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು. ಯಾವಾಗ ನಮ್ ಕವಲು ಬರ್ತಾ ಇರುತ್ತೋ ಬೇಡ ಅಂತಿದ್ ಕವಲುಗಳನ್ನೆಲ್ಲ ಕತ್ತರಿಸ್ತಾನೆ ಇರಬೇಕು. ಅದು ನಮ್ಗೆ 3 ಫೀಟ್ ಮೇಲ್ಗಡೆ ಗಿಡಗಳು ಹೋಗೋವರೆಗೂ ನಾವು ಕವಲನ್ನ ಕತ್ತರಿಸ್ಕೊಂಡು ಆಧಾರ ಸ್ತಂಭಕ್ಕೆ ಕಟ್ಕೊಂಡು ಅಲ್ಲಲ್ಲಿ ಹೋಗ್ಬೇಕು. ಯಾವಾಗ ಅದು ಮೇಲೆವರೆಗೂ ರೀಚ್ ಆಗುತ್ತೋ ನಂತರ ಬಂದಂತಹ ಏನು ತುದಿಗಳನ್ನ ಕೆಳಗಡೆ ಕೆಳಮುಖವಾಗಿ ಬೆಂಡ್ ಮಾಡಬೇಕು. ಅದು ಒಂದು ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಒಂದು ವ್ಯಕ್ತಿತ್ವ ಅಂದ್ರೆ ಅದ್ರ ವ್ಯಕ್ತಿತ್ವ ಗುಣ ಇದೆ ಏನು ಅಂದ್ರೆ ಅದು ಭೂಮಿ ತಾಯಿಯನ್ನ ನೋಡಿದ್ರೆ ಅಷ್ಟೇನೆ ಅದು ಕಾಯಿ ಬಿಡುತ್ತೆ, ಹೂವು ಬಿಡುತ್ತೆ ಮತ್ತೆ ಕಾಯಿ ಬಿಡುತ್ತೆ. ಮೇಲ್ಗಡೆ ಕಂಬದಿಂದ ಕೆಳಗೆ ಬಾಗಬೇಕು. ನಾವ್ ಎಷ್ಟೇ ಆಧಾರ ಕೊಟ್ಟು ಮೇಲ್ಗಡೆ ಕಟ್ತಾ ಇದ್ದಷ್ಟು ಅದು ಕೇವಲ ಉದ್ದವಾಗಿ ಬೆಳೆಯುತ್ತೆ, ಬಟ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಹೂವು ಬಿಡೋದಿಲ್ಲ. ಯಾವಾಗ ಆ ಒಂದು ಬಳ್ಳಿ ಕೆಳಗಡೆ ಭೂಮಿಯನ್ನ ನೋಡುತ್ತೋ ಆವಾಗ ಅಷ್ಟೇನೆ ಅದರಲ್ಲಿ ಹೂವು ಮತ್ತೆ ಕಾಯಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ನಂತರ ದಿನಗಳಲ್ಲಿ ನಾವು ಆ ಸಸಿಗಳನ್ನ ಕೆಳಮುಖವಾಗಿ ಜೋತು ಬಿಟ್ಟಾಗ ನಮ್ಗೆ ಹೂವು ಮತ್ತೆ ಕಾಯಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಈಗ ಹಚ್ಚಿದ ಮೇಲೆ ಸುಮಾರು ಎಷ್ಟು ದಿವಸ ಆದ್ಮೇಲೆ ಇಳುವರಿ ಪ್ರಾರಂಭ ಆಗುತ್ತೆ, ಜೊತೆಗೆ ಏನು ಇದಕ್ಕೆ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ ಹಚ್ಚುವಾಗ, ತದನಂತರ ಏನೇನು ಒಂದು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕು ಈ ಬೆಳೆಯಲ್ಲಿ? ಸಸಿಗಳನ್ನ ನಾಟಿ ಮಾಡಿದ ಒಂದು 10-11 ತಿಂಗಳಿಗೆ ಇಳುವರಿ ಪ್ರಾರಂಭ ಆಗ್ಬಿಡತ್ತೆ. ಒಂದೊಂದು ಗಿಡಗಳಲ್ಲಿ ವಾತಾವರಣದ ಮೇಲೂ ಸಹ ಅದು ಅವಲಂಬಿತ ಆಗಿರುತ್ತೆ. ಒಂದೊಂದು ಸಲ 1.5 ವರ್ಷದವರೆಗೂ ಸಹ ಟೈಮ್ ತಗೊಂಡಿದೆ. ಹಾಗಾಗಿ ಸಸಿಗಳನ್ನ ನಾಟಿ ಮಾಡಿದ್ಮೇಲೆ 10-11 ತಿಂಗಳಲ್ಲಿ ಅಂದ್ರೆ 1 ವರ್ಷದ ಒಳಗಡೆ ಅವ್ರಿಗೆ ಫಸಲನ್ನ ಅವ್ರನ್ನ ಖಂಡಿತವಾಗಿಯೂ ತಗೊಳ್ಬಹುದು. ಪೋಷಕಾಂಶಗಳ ನಿರ್ವಹಣೆ ಅಂದಾಗ ಸಸಿಗಳನ್ನ ನಾಟಿ ಮಾಡಬೇಕಾದಾಗ ಕಂಪಲ್ಸರಿ ಸಸಿಗಳನ್ನ ನಾಟಿ ಮಾಡಿದ ಸುತ್ತಲೂ ಸಹ ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರವನ್ನ ಕೊಡಲೇಬೇಕಾಗುತ್ತೆ. 12 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕು. ಬಟ್ ಇದಕ್ಕೆ ರಾಸಾಯನಿಕ ಗೊಬ್ಬರ ತೀರಾ ಅಷ್ಟೊಂದು ಏನು ಬೇಕಾಗಿರೋದಿಲ್ಲ. ಸ್ಟಾರ್ಟಿಂಗು ಬೆಳೀತಾ ಇರಬೇಕಿದ್ರೆ ಕೇವಲ ಒಂದು 70 ಗ್ರಾಮ್ ಅಷ್ಟು NPK ಅಂತ ಹೇಳ್ತೀವಿ, 70 ಗ್ರಾಮು, ಮತ್ತೆ ಸಾರಜನಕ 90 ಗ್ರಾಮು, ಮತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್ 40 ಗ್ರಾಮ್ ಅಷ್ಟು ಸ್ಟಾರ್ಟಿಂಗ್ ಹಾಕೊಂಡ್ರೆ ಅಷ್ಟ. ಅದನ್ನ ಬೇಕಿದ್ರೆ 4 ಸ್ಪ್ಲಿಟ್ ಡೋಸಸ್ ಅಲ್ಲಿ ಕೊಡಬಹುದು. ಅಂದ್ರೆ ಒಂದು ಹೂವ ಬರಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಕೊಡುವಂತದ್ದು, ಹೂವ ಬಂದ ಆದ್ಮೇಲೆ ಕಾಯಿ ಕಚ್ಚುವಂತಹ ಸಮಯದಲ್ಲಿ ಕಾಯಿ ಬಲಿಯುವಂತಹ ಅಥವಾ ಕಾಯಿಗಳನ್ನ ಕಿತ್ತ ನಂತರ 2 ತಿಂಗಳು ಬಿಟ್ಟು ನಂತರ ಗೊಬ್ಬರವನ್ನ ಕೊಡುವಂತದ್ದು. ಸೊ ಗೊಬ್ಬರವನ್ನ ಯಥೇಚ್ಛವಾಗಿ ಕೊಡೋದು ಖಂಡಿತವಾಗಿಯೂ ಇದಕ್ಕೆ ಸೂಕ್ತ ಇಲ್ಲ. ಆದ್ರೆ ಹೂವ ಮತ್ತು ಕಾಯಿ ಬಿಡುವಂತ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಪೊಟ್ಯಾಶ್ ಅನ್ನ ಹೆಚ್ಚಾಗಿ ಕೊಡಬಹುದು. ಇಲ್ಲಿ ಮುಖ್ಯವಾಗಿ ತಾವು ಹೇಳಿದ್ರೆ ನೀರು ಅಷ್ಟು ಈ ಬೆಳೆಗೆ ಬೇಕಾಗಿಲ್ಲ ಅಂತಕ್ಕಂಥ ವಿಚಾರ ರೈತರಿಗೆ ಗೊತ್ತಾಗೋದಿಲ್ಲ. ಹೇಗೆ ಸಾಮಾನ್ಯವಾಗಿ ಎಲ್ಲರೂ ಹನಿ ನೀರಾವರಿಯನ್ನ ಮಾಡಿಸಿರ್ತಾರೆ, ಡ್ರಿಪ್ ಇರಿಗೇಷನ್, ಹಾಗೆ ದಿವಸ ತಾಸು ಒಂದ್ ತಾಸು ಹಿಂಗೆ ಬಿಡ್ತಾ ಇರ್ತಾರೆ, ಹೇಗೆಂತಿರ್ತಾವು, ಹೇಗೆ ನೀರನ್ನ ಇದಕ್ಕೆ ಬಿಡಬೇಕು? ನಾವು ಯಾವುದೇ ಬೆಳೆ ಅದು ನೈಸರ್ಗಿಕವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ನಮ್ಗೆ ಹೆಚ್ಚು ಆದಾಯ ಕೊಡುತ್ತೆ ಅಂತ ಹೇಳಿ ಅತಿಯಾಗಿ ನಾವು ಅದನ್ನ ಪೋಷಣೆ ಮಾಡೋದಕ್ಕೆ ಮಾಡಿದಾಗ ನಮ್ಗೆ ಇಲ್ಲದೆ ಇರುವಂತಹ ರೋಗ ಮತ್ತೆ ಕೀಟಗಳನ್ನ ನಾವೇ ತಂದು ಹೊಡೆದಂಗಾಗತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದು ಕ್ಯಾಕ್ಟಸ್ ಫ್ಯಾಮಿಲಿಗೆ ಸೇರಿರುವಂತಹ ಕಳ್ಳಿ ಜಾತಿಗೆ ಸೇರಿರುವಂತಹ ಬೆಳೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದಕ್ಕೆ ನೀರಿನ ಅವಶ್ಯಕತೆ ಅಷ್ಟಾಗಿ ಇರದೇ ಇಲ್ಲ. ಬೇಡವೇ ಬೇಡ, ಸಸಿಗಳನ್ನ ನಾಟಿ ಮಾಡಿದಾಗ ನೀವು ಸ್ವಲ್ಪ ಮಟ್ಟಿಗೆ ಆ ಭೂಮಿ ಅಲ್ಲಿ ಒಂಚೂರು ನೆನೆಯುವಷ್ಟು ನೀರನ್ನ ಕೊಟ್ರೆ ಸಾಕು. ಮತ್ತೆ ವಾತಾವರಣವನ್ನ ನೋಡಿಕೊಂಡು 10 ದಿನ 12 ದಿನ 15 ದಿನಕ್ಕೊಂದ್ಸಲ ನೀರನ್ನ ಕೇವಲ ಒಂದು 10-15 ನಿಮಿಷ ಅಥವಾ 20 ನಿಮಿಷ ಕೊಟ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಖಂಡಿತವಾಗಿಯೂ ಇದಕ್ಕೆ ನೀರಿನ ಅವಶ್ಯಕತೆ ಖಂಡಿತವಾಗಿಯೂ ಇರೋದಿಲ್ಲ. ಬೇಸಿಗೆಯಲ್ಲೂ ಸಹ ಅಷ್ಟೇನೆ, ನೀರಿನ ಆದಷ್ಟು ಹಿಡಿದಿಟ್ಟು ಕೊಟ್ಟನೆ ಒಳ್ಳೆಯದು. ತೀರಾ ಅಷ್ಟಾಗಿ ನೀರಿನ ಬೇಡುವಂತಹ ಬೆಳೆ ಅಲ್ಲ. ಇನ್ ಕೇಸ್ ನಾವು ನೀರನ್ನ ಜಾಸ್ತಿ ಬಿಟ್ಟು ಗೊಬ್ಬರಗಳನ್ನ ಜಾಸ್ತಿ ಕೊಟ್ಟಷ್ಟು ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ರೋಗ ಮತ್ತೆ ಕೀಟಗಳ ಹಾವಳಿಯನ್ನ ನಾವು ಜಾಸ್ತಿ ಮಾಡ್ತೇವೆ. ಹಾಗಾಗಿ ದಯವಿಟ್ಟು ರೈತರು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನ ಯಥೇಚ್ಛವಾಗಿ ಕೊಡಬೇಡಿ. ಈಗ ಡ್ರಿಪ್ ಮಾಡಿಸಿದಂತ ರೈತರಿಗೆ ಏನ್ ಹೇಳ್ತೀರಿ? ಅವರು ಏನು ಡೈಲಿ ನೀರ್ ಬಿಡೋದು ಬೇಡ ಅಂತಾರೆ ಡ್ರಿಪ್ ಇಂದ? ಖಂಡಿತವಾಗಿಯೂ ಬಿಡಬಾರದು. ಅದು ಏನೇ 8 ದಿನಕ್ಕೊಮ್ಮೆ ಬಿಡಬೇಕಾ? ಬಿಡಬಹುದು, 8 ದಿನಕ್ಕೆ 10 ದಿನಕ್ಕೊಂದ್ಸಲ. ಒಂದ್ಸಲ ಅವರು ಕೈಯಲ್ಲಿ ಅಗದು ನೋಡಿದಾಗ ಆ ಭೂಮಿಯಲ್ಲಿ ಒಂದು 1/2 ಅಡಿಯ ಕೆಳಗಡೆ ಅಷ್ಟು ಒಂದ್ ಸ್ವಲ್ಪ ಮಟ್ಟಿಗೆ ತೇವಾಂಶ ಇದ್ರು ಸಹ ಸಾಕು. 1/2 ಅಡಿ ಒಳಗಡೆ ಸ್ವಲ್ಪ ತೇವಾಂಶ ಇದ್ರು ಸಾಕು. ಅದಕ್ಕೆ ಮೇಲೆ ತುಂಬಾ ತೊಯ್ಯುವಂತ ನೀರು ಅದಕ್ಕೆ ಖಂಡಿತವಾಗಿಯೂ ಬೇಡ. ಇನ್ನೊಂದು, ಯಾವುದೇ ಕಾರಣಕ್ಕೂ ಈ ಗಿಡಗಳಿಗೆ ಪಾತಿಯನ್ನ ಮಾಡಬಾರದು. ಈ ಗಿಡಗಳನ್ನ ಆದಷ್ಟು ಏರು ಮಡಿಗಳ ಮೇಲೆ ನೆಡಬೇಕು. ಅಂದ್ರೆ ಕಂಬಗಳನ್ನ ಹಾಕಿರ್ತಾರೆ, ಕಂಬಕ್ಕೆ ಮಣ್ಣನ್ನ ಏರ್ ಹಾಕಿ ಆ ಒಂದು ಮಣ್ಣಿನ ಗುಂಡೆ ಮೇಲೆ ಇದನ್ನ ನಡೆದು ಒಳ್ಳೇದಂತಿರ್ತಾವ. ಹೌದು, ಯಾವುದೇ ಕಾರಣಕ್ಕೂ ಪಾತಿಯನ್ನ ಮಾಡಬೇಕಂದ್ರೆ ಇದಕ್ಕೆ ನೀರು ಬೇಡವಾಗಿರುವಂತಹ ಸಸಿ ನಿಲ್ಬಾರದು. ಯಾವುದೇ ಕಾರಣಕ್ಕೂ ಬುಡದಲ್ಲಿ ಒಂದು ಚೂರು ನೀರು ನಿಲ್ಬಾರದು. ಹಾಗಾಗಿ ಮಣ್ಣನ್ನ ಆದಷ್ಟು ಯಾವಾಗ್ಲೂ ಏರಿಸ್ತಾ ಇರೋದು ತುಂಬಾನೇ ಒಳ್ಳೇದು. ಇದು ಕಂಬದ 4 ಪಕ್ಕದಲ್ಲಿ ಕಟ್ತಾ ಇರೋದ್ರಿಂದ, ಇದು ಹಚ್ಚಿರೋದ್ರಿಂದ ಇದನ್ನ ಕಂಬಕ್ಕೆ ಕಟ್ತಾ ಹೋಗ್ಬೇಕು. ಹಾಗೆ ಪ್ರತಿ ದಿವಸನೂ ಅಥವಾ ಪ್ರತಿ ತಿಂಗಳನ್ನು ಬೆಳೆದಂಗೆ ಅದನ್ನ ಆಧಾರಕ್ಕೆ ಕೊಡ್ತಾ ಕಟ್ತಾ ಹೋಗ್ಬೇಕು. ಕಟ್ತಾ ಹೋದಾಗ ಮತ್ತೆ ಅದು ರೆಂಬೆಗಳು ಹೊರಗಡೆಗೆ ಬರುತ್ತೆ. ಹೊರಗಡೆಗೆ ಬಂದಾಗ ಯಾವಾಗ ನಮ್ ಫಸಲು ಬೇಕು ಅಂದಾಗ ಅದನ್ನ ಜೋತು ಬಿಟ್ಟಾಗ ಕೆಳಗಡೆಗೆ ನಮ್ಗೆ ಫಸಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸಲು ತಗೊಂಡ ಮೇಲೆ ಮತ್ತೆ ಅದನ್ನ ಎಲ್ಲೆಲ್ಲಿ ನಾವು ಅದನ್ನ ಪ್ರೂನಿಂಗ್ ಮಾಡಬೇಕು, ಕಟ್ ಮಾಡ್ಬೇಕಾಗತ್ತೆ. ಆ ಕತ್ತರಿಸಿದ ಭಾಗವನ್ನು ಸಹ ನಾವು ಸಸ್ಯೋತ್ಪಾದನೆಗೆ ಉಪಯೋಗಿಸ್ಕೋಬಹುದು. ಇದರಿಂದ ಎರಡು ರೀತಿಯಾದಂತಹ ನಮ್ಗೆ ಅಡ್ವಾಂಟೇಜ್ ಇದೆ, ಉಪಯೋಗ. ಒಂದು ನಮ್ಗೆ ಬೆಳೆಯಿಂದ ಆದಾಯ ಬರುತ್ತೆ, ಇನ್ನೊಂದು ಆ ಕತ್ತರಿಸಿದಂತಹ ಭಾಗಗಳಿಂದ ನಾವು ಸಸ್ಯೋತ್ಪಾದನೆ ಮಾಡಿ ಆ ಸಸಿಗಳನ್ನ ಮಾರಾಟ ಮಾಡಬಹುದು. ಈಗ ಒಂದು ಸಸ್ಯ ಇವತ್ತಿನ ಮಾರುಕಟ್ಟೆ ಬೆಲೆ ಅಂತ ನೋಡಿದಾಗ ಒಂದು ಸಸ್ಯನ ಬೆಳೆ 20-30 ರೂಪಾಯಿ ಇದೆ. ಸೊ ಅದರಿಂದನೂ ಸಹ ರೈತರು ಆದಾಯವನ್ನ ತಗೋಬಹುದು. ಇಲ್ಲಿ ಇದನ್ನ ಪ್ರೂನಿಂಗ್ ಮಾಡುದು ಹೇಗೆ? ವರ್ಷದಲ್ಲಿ ಎಷ್ಟು ಸಲ ಹಣ್ಣು ಬರುತ್ತಿದ್ದು, ಯಾವ ತಿಂಗಳಲ್ಲಿ ಹಣ್ಣು ಪ್ರಾರಂಭ ಆಗುತ್ತೆ, ಅಥವಾ ಇದಕ್ಕೇನು ಸೀಸನ್ ಓರಿಯೆಂಟೆಡ್ ಹೂಗಳನ್ನು ಬಿಡ್ತದ, ಹೇಗೆ ಇದೇ ತಿಂಗಳಲ್ಲಿ ಹೂ ಬರ್ತಕ್ಕಂತ ಇದು ಇರುತ್ತಾ? ಹೇಗಿಲ್ಲ, ಇದು ನಮ್ಗೆ ಮಾವು ಬೆಳೆಯ ರೀತಿಯಲ್ಲೇ ಸೀಸನ್, ಸೀಸನಲ್ ಫ್ರೂಟ್ ಅಂತಾನೆ ಹೇಳ್ತೀವಿ. ಇದು ನಮ್ಗೆ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಗೆ ಹೂವು ಕಾಣಿಸ್ಕೊಳ್ಳಕ್ಕೆ ಏಪ್ರಿಲ್ ಮೇ ತಿಂಗಳಲ್ಲಿ ಹೂವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸಲ ಹೂವು ಬಿಟ್ಟ ನಂತರ ಆ ಹೂವು ನಮ್ಗೆ ಹಣ್ಣಾಗಿ ಹಣ್ಣನ್ನ ಕಟಾವು ಮಾಡೋದಕ್ಕೆ ಇದು 1.5 ತಿಂಗಳು ಟೈಮ್ ತಗೊಳುತ್ತೆ. 1.5 ತಿಂಗಳು ಹೂ ಬಿಟ್ಟ ಮೇಲೆ? ಹೂ ಬಿಟ್ಟ ಮೇಲೆ ಅಂದ್ರೆ ನಾವು ಅದು ಆ ಒಂದು ಟೈಮ್ ಅಂತ ನೋಡಿದಾಗ 1.5 ತಿಂಗಳು ಅಂದ್ರೆ ಹೂವ ನಮಗೆ ಏಪ್ರಿಲ್ ಇಂದ ಹಿಡಿದು ಅಥವಾ ಏಪ್ರಿಲ್ ಮೇ ಇಂದ ಹಿಡಿದು ಡಿಸೆಂಬರ್ ವರೆಗೂ ನಮ್ಗೆ ಹೂವು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಕೊಯ್ಲು ಮಾಡ್ತಾ ಇರಬಹುದು. ಸೊ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಬೆಳೆ. ಡಿಸೆಂಬರ್ ಆದ ನಂತರ ಡಿಸೆಂಬರ್ಗೆ ಸ್ವಲ್ಪ ನಮ್ಗೆ ಫಸಲು ಕಡಿಮೆ ಆಗುತ್ತೆ, ಅಲ್ಲಿಗೆ ನಮ್ಗೆ ಬೆಳೆ ನಿಂತು ಹೋಗುತ್ತೆ. ನಂತರ ಅದು 3-3 ತಿಂಗಳಷ್ಟು ಅದು ರೆಸ್ಟಿಂಗ್ ಅಲ್ಲಿ ಇರುತ್ತೆ, ಡಾರ್ಮೆನ್ಸಿ ಪೀರಿಯಡ್ ಅಂತ ಹೇಳ್ತೀವಿ, ಅದು ರೆಸ್ಟ್ ಪೀರಿಯಡ್ ಅಂತ ಹೇಳ್ತೀವಿ. ಅದಾದ ನಂತರ ಮತ್ತೆ ನಾವು ಅದಕ್ಕೆ ಒಳ್ಳೆ ಪೋಷಕಾಂಶಗಳನ್ನ ಕೊಟ್ಟ ನಂತರ ಮತ್ತೆ ಅದು ನಮ್ಗೆ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಮತ್ತೆ ನಮ್ಗೆ ಹೂವು ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ. ಇದು ಅದರ ಜೀವನ ಚಕ್ರ. ಅದಕ್ಕೇನು ಈಗ ಹಣ್ಣು ಕಟಾವು ಮಾಡಿದ ಮೇಲೆ ನೀರು ತರಬಹುದು ಅಥವಾ ನೀರಿನಲ್ಲಿ ನಿಲ್ಲಿಸೋದು ಆತರ ಏನು ಬೇಕಾಗಿಲ್ಲ, ಡ್ರೈ ಮಾಡೋದು ವೆಟ್ ಮಾಡೋದು ಆತರ ಬೇಕಾಗಿ? ಖಂಡಿತವಾಗಿಯೂ ಆತರದ ಏನು ಅವಶ್ಯ. ಹಣ್ಣು ಕಟಾವು ಮಾಡಿದ ನಂತರ ಮೇಲೆ ನಾವು ಸ್ವಲ್ಪ ಮಟ್ಟಿಗೆ ಪ್ರೂನಿಂಗ್ ಮಾಡಿಕೊಂಡ್ರೆ ತುಂಬಾ ಸ್ಪ್ರೆಡ್ ಗಿಡಗಳು ತುಂಬಾ ಬೆಳೆಯೋದನ್ನ ತಡೆಗಟ್ಟಬಹುದು. ನಮ್ಗೆ ಗಿಡವನ್ನು ನೋಡಿದಾಗ ನಮ್ಗೆ ಪ್ರತಿಯೊಂದು ಎಲೆಗಳು ನಮ್ಗೆ ಕ್ಲೀನ್ ಆಗಿ ಕಾಣಿಸ್ತಾ ಇರಬೇಕು, ಒಂದೊಂದು ಇದು ಕಾಣಿಸ್ತಾ ಇರಬೇಕು. ಆ ರೀತಿ ನಾವು ಸಮಂಜಸವಾಗಿ ಕ್ಲೀನ್ ಆಗಿ ಪ್ರತಿ ವರ್ಷನೂ ಮಾಡ್ತಾ ಇರಬೇಕು. ಅದರ ಜೊತೆಗೆ ನಮ್ಗೆ ಇಲ್ಲಿ ಏನು ನಾವು ಆಧಾರಕ್ಕೆ ಏನು ಕಟ್ಟಿರ್ತೀವಿ ನಾವು ಅದರಲ್ಲೂ ಸಹ ಕವಲುಗಳು ಉಳಿತಾ ಇರುತ್ತೆ, ಬರ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಅದನ್ನು ಸಹ ನಾವು ಕತ್ತರಿಸ್ತಾಗಿತ್ತಾನೆ ಕಟ್ಟಬೇಕು ಅಂದ್ರೆ ಮೇಲ್ಗಡೆಯಿಂದ ಬಂದಂತ ರೆಂಬೆಗಳನ್ನು ಮಾತ್ರ ಬಿಡಬೇಕು, ಮೇಲ್ಗಡೆಯಿಂದ ಬಾಗುತ್ತವಲ್ಲ ಅಂತ ರೆಂಬೆಗಳನ್ನು. ಹೌದು ಹೌದು. ಇಲ್ಲಿ ವಿಶೇಷವಾಗಿ ಏನು ಕಾಳಜಿ ತಗೋಬೇಕಂತೀರಿ? ಯಾಕಂದ್ರೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ, ಹೇಗೋ ಎಲ್ಲೋ ಒಂದು ಯೂಟ್ಯೂಬ್ ನಲ್ಲಿ ನೋಡಿ ಮಾಡಿದ್ವಿ ನಾವು, ಅದರಲ್ಲಿ ನೋಡಿ ಮಾಡಿದ್ವಿ, ಅವ್ರು ನೋಡಿ ಮಾಡಿದ್ವಿ ಅಂತಕ್ಕಂಥ ವಿಚಾರ ರೈತರು ಹೇಳ್ತಿರ್ತಾರೆ. ಆದರೆ ಹೇಗೆ ಮಾಡಬೇಕು, ಇದನ್ನು ಹೇಗೆ ಮೇಂಟೈನ್ ಮಾಡಬೇಕು, ನಿರ್ವಹಣೆ ಮಾಡಬೇಕು, ಪ್ರೂನಿಂಗ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಪರಿಪೂರ್ಣ ಒಂದು ಮಾಹಿತಿ ರೈತರಿಗೆ ಇನ್ನೂ ತಿಳಿದಿಲ್ಲ. ಇದ್ರ ಬಗ್ಗೆ ತಾವು ತಜ್ಞರಾಗಿ ರೈತರಿಗೆ ಏನು ಸಲಹೆಯನ್ನು ಕೊಡ್ತೀರಿ? ಇದ್ರ ಬಗ್ಗೆ ಏನಾದರೂ ತರಬೇತಿಗಳು ರೈತರಿಗೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರಬಹುದು, ಬೇರೆ ಬೇರೆ ಇದರಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆ ಹೇಗೆ? ಖಂಡಿತವಾಗಿಯೂ ಸರ್, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಯಾರು ರೈತರು ಆಸಕ್ತಿ ಇದ್ದು ಬೆಳಿತೀವಿ ಅಂತ ಹೇಳಿದಾಗ ನಾವು ಅವ್ರಿಗೆ ಪೂರ್ತಿ ಮಾಹಿತಿಯನ್ನ ಕೊಡ್ತೀವಿ. ಇಲ್ಲ ಎಲ್ಲರೂ ಕೂಡಿ ಒಂದಷ್ಟು ಜನ ಬಂದು ನಮ್ಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಬೇಕು ಅಂದ್ರೆ ಒಂದು ದಿನದ ತರಬೇತಿಯನ್ನು ಸಹ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೊಡ್ತೀವಿ. ಇದಲ್ಲದೆ ಮುಂಜಾಗ್ರತಾ ಕ್ರಮಗಳನ್ನ ಅವ್ರು ಕೈಗೊಳ್ಬೇಕು ಅಂತ ಹೇಳಿದಾಗ ಯಾವುದೇ ಒಂದು ಬೆಳೆ ನೀವು ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಎಲ್ಲೇ ನೋಡಿದಾಗ್ಲೂ ಸಹ ಯಾರೂ ನಾನು ಎಂತ ಪ್ರದೇಶದಲ್ಲಿ ಹಾಕದೆ ಅಂತ ಯಾರು ಹೇಳಲ್ಲ, ಹಾಕದೆ ಅಂತ ಅಷ್ಟೇ ಹೇಳ್ತಾರೆ ಇಷ್ಟು ಲಾಭ ಬಂತು ಅಂತ ಹೇಳ್ತಾರೆ. ದಯವಿಟ್ಟು ರೈತರು ನೀವು ಆತರ ಒಂದು ತಪ್ಪನ್ನ ಮಾಡಬೇಡಿ. ನೀವು ಯಾವುದೇ ಒಂದು ಬೆಳೆಯನ್ನ ಮೊದಲ ಬಾರಿಗೆ ಹಾಕ್ತಿದ್ದೀರಾ ಅಂದಾಗ ತಜ್ಞರ ಸಲಹೆಯನ್ನ ತಗೊಳ್ಳಿ. ಫಸ್ಟ್ ಮಣ್ಣು ಪರೀಕ್ಷೆ ನೀರು ಪರೀಕ್ಷೆಯನ್ನ ಮಾಡಿಸಿ. ಈ ಡ್ರ್ಯಾಗನ್ ಫ್ರೂಟ್ಗೆ ನೀವು ನೀರು ಪರೀಕ್ಷೆ ಅಕಸ್ಮಾತ್ ಮಾಡಿಸಂದ್ರೆ ಮಣ್ಣು ಪರೀಕ್ಷೆ ಅಂತೂ ಕಂಪಲ್ಸರಿ ಮಾಡಿಸ್ಲೇಬೇಕು. ನಾನು ಮೊದಲೇ ತಿಳಿಸ್ದಂಗೆ ನೀರು ನಿಲ್ಲುವಂತಹ ಪ್ರದೇಶ ಇದಕ್ಕೆ ಸೂಕ್ತವಲ್ಲ. ಸೊ ಅದನ್ನ ಮನದಟ್ಟು ಮಾಡಿಕೊಂಡು ಒಂದು ಸಲ ಮಣ್ಣು ಪರೀಕ್ಷೆಯನ್ನ ಮಾಡಿಸಿದ್ರೆ ನಾವು ಅದನ್ನ ನೋಡಿ ನಾವು ರಿಸಲ್ಟ್ ನೋಡಿ ಹೇಳ್ತೀವಿ ಸೂಕ್ತ ಇದೆಯಾ ಆ ಪ್ರದೇಶ ಇಲ್ವಾ ಅಂತ ಹೇಳಿ. ನಂತರ ಬೇಕಿದ್ರೆ ಅವರು ಸಸಿಗಳನ್ನ ತಂದು ನಾಟಿ ಮಾಡಬಹುದು. ಈಗ ಇದಕ್ಕೆ ತಾವು ತಜ್ಞರಾಗಿ ಏನ್ ಹೇಳ್ತೀರಿ, ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಅಂತೀರಿ? ಮಾರುಕಟ್ಟೆಯ ವ್ಯವಸ್ಥೆ ಅಂತ ಹೇಳಿದಾಗ ಇದರಲ್ಲಿ ತುಂಬಾ ಪ್ರಾಫಿಟ್ ತಗೊಂಡಿರುವಂತಹ ರೈತರು ಇದ್ದಾರೆ, ಇದರಿಂದ ಸ್ವಲ್ಪ ಮಟ್ಟಿಗೆ ಕೈ ಸುಟ್ಕೊಂಡಿರುವಂತಹ ರೈತರು ಇದ್ದಾರೆ, ಎರಡು ರೀತಿಯಲ್ಲೂ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಡ್ರ್ಯಾಗನ್ ಫ್ರೂಟ್ ಸದ್ಯಕ್ಕೆ ಬೆಳೆಯುವಂತಹವರು ಮಾರುಕಟ್ಟೆ ವ್ಯವಸ್ಥೆಯ ಬಗ್ಗೆ ಮುಂಚಿತವಾಗಿಯೇ ಚಿಂತನೆ ಮಾಡಿ ಮಾಡುವುದು ತುಂಬಾನೇ ಒಳ್ಳೆಯದು. ಲೋಕಲ್ ಮಾರುಕಟ್ಟೆ ಖಂಡಿತವಾಗಿಯೂ ಅಷ್ಟಾಗಿಲ್ಲ, ಯಾಕೆಂದ್ರೆ ಡಿಮ್ಯಾಂಡ್ ಇಲ್ಲ, ಯಾರು ಅಷ್ಟಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾ ಇಲ್ಲ, ಇನ್ನೂ ಅಷ್ಟು ಅವೇರ್ನೆಸ್ ಬಂದಿಲ್ಲ, ಹಾಗಾಗಿ ಇನ್ನೂ ಅದಕ್ಕೆ ಅಷ್ಟು ಡಿಮ್ಯಾಂಡ್ ಬಂದಿಲ್ಲ. ಹಾಗಾಗಿ ಬಟ್ ಈ ಒಂದು ಪ್ರದೇಶವನ್ನು ಬಿಟ್ಟು ಬೇರೆ ನೀವು ಎಲ್ಲೇ ಹೋದ್ರೂ, ಬೆಂಗಳೂರು ಇರ್ಬೋದು, ಹೈದರಾಬಾದು, ಮುಂಬೈ, ಚೆನ್ನೈ, ಎಲ್ಲ ಒಂದು ಕಡೆನೂ ತುಂಬಾನೇ ಬೇಡಿಕೆ ಇರುವಂತಹ ಹಣ್ಣಿನ ಬೆಳೆ ಅಂದ್ರೆ ಅದು ಡ್ರ್ಯಾಗನ್ ಫ್ರೂಟ್. ಒಂದು ಹಣ್ಣಿಗೆ 200-250 ರೂಪಾಯಿ ಕೊಟ್ಟು ತಗೊಳ್ತಾ ಇದ್ದಾರೆ. ಅಷ್ಟು ಡಿಮ್ಯಾಂಡ್ ಇದೆ. ಆದ್ರೆ ರೈತರು ನಾನು ಬೆಳೆದು ನಾನು ಇಲ್ಲೇ ಮಾರುಕಟ್ಟೆಗೆ ಮಾಡ್ತೀನಿ ಅಂತ ಹೇಳಿದ್ರೆ ಇವನ್ 50 ರೂಪಾಯಿಗೂ 20 ರೂಪಾಯಿಗೂ ಸಹ ತಗೊಳ್ಳಿ. 30 ರೂಪಾಯಿ ಅಂದ್ರೆ ತಗೊಳ್ಳೋದಿಲ್ಲ. ಹಾಗಾಗಿ ಮಾರುಕಟ್ಟೆ ಅಂತ ಬರೀ ಇಲ್ಲಷ್ಟೇ ನೋಡಬೇಡಿ, ಅದರ ಜೊತೆಗೆ ಹೊರ ಒಂದು ಮಾರುಕಟ್ಟೆಯನ್ನು ವ್ಯವಸ್ಥೆಯನ್ನು ನೋಡಿ ನೀವು ಅಲ್ಲಿಗೆ ಕಳಿಸ್ಕೊಡ್ತೀರಾ ಅನ್ನೋದಾದ್ರೆ ಡ್ರ್ಯಾಗನ್ ಫ್ರೂಟ್ ತುಂಬಾ ಅಂದ್ರೆ ತುಂಬಾನೇ ಆದಾಯವನ್ನು ಎಲ್ಲಾ ರೈತರಿಗೂ ತಂದುಕೊಟ್ಟಿದೆ. ಅದು ನಮ್ಮ ಪ್ರದೇಶಕ್ಕೆ ಒಂದನೇ ವರ್ಷ ನಮ್ಮ ರೈತರ ಅನುಭವ ಪ್ರಕಾರ ಅವರ ಹೇಳಬೇಕು ಅಂತಂದ್ರೆ ಒಂದನೇ ವರ್ಷ ಸರಿ ಸುಮಾರು ಅವ್ರ ಖರ್ಚು 2-2.5 ಲಕ್ಷ ಒಂದು ಎಕರೆಗೆ ಆಗಿದೆ ಅಂತ. ಯಾಕಂದ್ರೆ ಕಂಬಗಳಿಗೆ ಮತ್ತೆ ಗಿಡಗಳಿಗೆಲ್ಲ ಹೋಲಿಸಿದ್ರೆ ತುಂಬಾನೇ ಖರ್ಚಾಗತ್ತೆ ಒಂದನೇ ವರ್ಷ. ಒಂದನೇ ವರ್ಷದಲ್ಲಿ ಇಳುವರಿಯನ್ನು ಸಹ ನಾವು ತುಂಬಾ ಕಡಿಮೆನೆ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಒಂದು ಗಿಡದಲ್ಲಿ ಸರಿ ಸುಮಾರು 8-10 ಹಣ್ಣು ಸಿಗುತ್ತೆ ಒಂದನೇ ವರ್ಷ. ಎರಡನೇ ವರ್ಷ ಅದು ಡಬಲ್ ಆಗುತ್ತೆ, 20-30 ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ರೈತರು ಮೊದಲನೇ ವರ್ಷ ಅಷ್ಟಾಗಿ ಇಳುವರಿಯನ್ನ ಅವರು ಆದಾಯವನ್ನ ನಾವು ಅವರು ತಗೊಳ್ಳೋದಕ್ಕಾಗಲ್ಲ. ಆದ್ರೆ ಎರಡನೇ ವರ್ಷದ ನಂತರ ವರ್ಷಗಳಲ್ಲಿ ಅವರು ಹೆಚ್ಚಿನ ಆದಾಯವನ್ನ ತಗೋಬಹುದು. ಯಾಕಂದ್ರೆ ಎರಡನೇ ವರ್ಷದ ನಂತರ ಅವರು 1 ಎಕರೆಗೆ 20,000 ಖರ್ಚು ಮಾಡಿದ್ರೆ ಜಾಸ್ತಿ ಖರ್ಚಿಲ್ಲ ಇದಕ್ಕೆ ಖರ್ಚು. ಆಮೇಲೆ ನಂತರದ ವರ್ಷಗಳಲ್ಲಿ ಖರ್ಚ ಇರೋದಿಲ್ಲ, ಓನ್ಲಿ ಪ್ರೂನಿಂಗ್ ಮಾಡೋದು ಮತ್ತೆ ವಿಶೇಷವಾಗಿ ಏನಾದರೂ ಕಳೆ ನಿರ್ವಹಣೆ ಅಂತ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಹಾಗಾಗಿ ಆದಾಯ ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಬರೋದೆಲ್ಲ ಆದಾಯನೇ ಆಗಿರುತ್ತೆ ಇದು. ಮತ್ತಿನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇದು ಬೇರೆ ಬೆಳೆಗಳ ತರ ನಮ್ಗೆ 4-5 ವರ್ಷ ಕೊಡುವಂತಹ ಬೆಳೆ ಅಲ್ಲ. ಎಷ್ಟು ವರ್ಷ ಬರುತ್ತೆ ಇದು? ಸುಮಾರು 20-30 ವರ್ಷದವರೆಗೂ ಸಹ ನಮ್ಗೆ ಒಳ್ಳೆ ಇಳುವರಿಯನ್ನ ಕೊಡುತ್ತೆ. ನಮ್ಗೆ ಹೈಯೆಸ್ಟ್ ಇಳುವರಿ ಸ್ಟಾರ್ಟ್ ಆಗದೆ ಒಂದು 3 ವರ್ಷದ ನಂತರ, ಒಂದು 5 ವರ್ಷದಲ್ಲಿ ನಮ್ಗೆ ಹೈಯೆಸ್ಟ್ ಇಳುವರಿ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಮ್ಗೆ ಇದರ ಒಂದು ಜೀವನ 20 ವರ್ಷದವರೆಗೂ ಇರುತ್ತೆ. ಸೊ ಹಾಗಾಗಿ 20 ವರ್ಷದವರೆಗೂ ನಾವು ಅದನ್ನ ಕಡಿಮೆ ಖರ್ಚಿನಲ್ಲಿ ನಾವು ಕಾಪಾಡಿಕೊಂಡ್ರೆ ಪ್ರತಿ ವರ್ಷ ಇದರಿಂದ ನಮ್ಗೆ ಆದಾಯನೇ ಅಂತ ಹೇಳ್ಬಹುದು. ಏನಿದ್ರಲ್ಲಿ ರಿಸ್ಕ್ ಫ್ಯಾಕ್ಟರ್ ಏನಾದ್ರೆ ಈ ಒಂದು ಬೆಳೆಯಲ್ಲಿ ಏನಾದರೂ ಕೀಟ ರೋಗ ಬಾಧೆಗಳು ಅಂತ ಹೇಳ್ಕೊಳ್ಳುವಂತವ ಏನ ಸಮಸ್ಯೆ ಬರುತ್ತಾ ಇದರಲ್ಲಿ? ಈಗ ಸದ್ಯದವರೆಗೂ ಅಂತ ಸಮಸ್ಯೆಗಳನ್ನ ನಾವು ನೋಡಿಲ್ಲ. ಯಾವುದೇ ಒಂದು ಕೀಟಬಾಧೆ ಅಥವಾ ರೋಗ ಬಾಧೆ ನಾವು ಇದುವರೆಗೂ ನೋಡಿಲ್ಲ. ಕೇವಲ ಕೀಟಬಾಧೆ ಅಂದ್ರೆ ಕೀಟ ಏನಿಲ್ಲ, ಪಕ್ಷಿಗಳು ತಿನ್ನುವಂಥದ್ದು, ಅಳಿಲು, ಈ ತರ ಒಂದು ತೊಂದರೆಗಳನ್ನ ಅಷ್ಟೇ ನೋಡ್ತಾ ಇದೀವಿ. ಅದು ಬಿಟ್ಟು ರೋಗಗಳು ಅಥವಾ ಕೀಟಗಳ ಬಾಧೆ ನೋಡಿಲ್ಲ. ರೋಗಗಳು ಅಂದ್ರೆ ಇತ್ತೀಚೆಗೆ ನಾವು ಕೇಳ್ಪಡ್ತಾ ಇರೋದು ಅಂದ್ರೇನ ಕೊಳೆ ರೋಗವನ್ನ ನೋಡ್ತಾ ಇದೀವಿ. ಅದು ರೈತರು ಕ್ಲೀನಾಗಿ ಮನವ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಆತರ ಆಗ್ತಾ ಇದೆ. ಯಾಕಂದ್ರೆ ಡೈಲಿ ಡ್ರಿಪ್ ಅಲ್ಲಿ ನೀರನ್ನ ಬಿಡ್ತಾ ಇದಾರೆ. ಸೊ ನೀರು ಯಥೇಚ್ಛವಾಗಿ ಬಿಡ್ತಾ ಇರೋದ್ರಿಂದ ಹಾಗಾಗಿ ಅವ್ರಿಗೆ ಅಂತ ಕೊಳೆಯುವಂತಹ ರೋಗವನ್ನ ಕಾಣಿಸ್ಕೊಳ್ತಾ ಇದೆ. ದಯವಿಟ್ಟು ಅದನ್ನ ನೀರು ಆದಷ್ಟು ಹಿಡಿದಿಟ್ಟು ಕೊಟ್ರೆ ಇದರಲ್ಲಿ ಯಾವುದೇ ರೀತಿಯಾದ ರೋಗವೂ ಸಹ ಇದುವರೆಗೂ ನಮಗೆ ಕಂಡು ಬಂದಿಲ್ಲ. ಈಗ ಕಟಿಂಗ್ ಮಾಡ್ತಕ್ಕಂಥದ್ದು ಹೇಗೆ, ಒಂದು ಸೂಚನೆ ಮೇಲೆ ಹಣ್ಣನ್ನು ಕಟಾವ್ ಮಾಡಬೇಕು, ಇಲ್ಲಿ ಹಣ್ಣು ಮೆಚುರಿಟಿ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ? ಇದು ತುಂಬಾ ಚೆನ್ನಾಗಿರುವಂತಹ ಒಂದು ಬೆಳೆ. ಅದ್ರ ಲಕ್ಷಣ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಂತ ಹೇಳಿದ್ರೆ ಫಸ್ಟ್ ಗ್ರೀನ್ ಕಲರ್ ಇರುತ್ತೆ, ಸಡನ್ ಆಗಿ ಒಂದ್ 4-5 ದಿನಗಳಲ್ಲಿ ಫುಲ್ ಕಲರ್ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ. ಆವಾಗ ನಮ್ಗೆ ಆ ಒಂದ್ 4-5 ದಿನಗಳಲ್ಲಿ ಏನ್ ಕಲರ್ ಚೇಂಜ್ ಆಗುತ್ತಲ್ಲ ಅವಾಗ ನಾವು ಡಿಸೈಡ್ ಮಾಡಿ ಕಟ್ ಮಾಡಬಹುದು. ಅವಾಗ ಹಣ್ಣು ಸೂಕ್ತವಾಗಿದೆ ಕಟಾವ್ ಮಾಡೋದಕ್ಕೆ ಅಂತ ಹೇಳಿ. ಅಂದ್ರೆ ಹಣ್ಣು ಗಿಡದಲ್ಲೇ ಹಣ್ಣಾಗಬೇಕು, ಹೊರಗಡೆ ಕಟ್ ಮಾಡಿ ತೆಗೆದ್ಮೇಲೆ ಗ್ರೀನ್ ಕಲರ್ ಇದ್ದಾಗಲೇ ಹಸಿರಿದ್ದಾಗಲೇ ನಾವು ಕಟ್ ಮಾಡಿ ತೆಗೆದ್ರೆ ಅದು ಹಣ್ಣಾಗಲ್ಲ, ಗಿಡದಲ್ಲೇ ಹಣ್ಣಾಗಬೇಕು. ಹೊರಗಡೆ ನಾವು ಎಲ್ಲರೂ ಬೇರೆ ಕಟ್ಟೆ ಮಾರುಕಟ್ಟೆ ಕಳಿಸ್ತಾ ಇದೀವಿ, ತುಂಬಾ ದೂರಕ್ಕೆ ನಾವು ಕಳಿಸ್ಕೊಡ್ತಾ ಇದೀವಿ ಅಂದಾಗ ಸ್ವಲ್ಪ ಮಟ್ಟಿಗೆ ಕಲರ್ ಚೇಂಜ್ ಆಗಿದ ಕೂಡ್ಲೇನೆ ಕಟಾವ್ ಮಾಡಿದ್ರು ಅದು ನೆಕ್ಸ್ಟ್ ಅದು ಇದಾಗತ್ತೆ. ಹಣ್ಣಿನ ಒಂದು ಕೀಪಿಂಗ್ ಕ್ವಾಲಿಟಿ ಹೇಗಿದೆ ಅಂತಿರ್ತಾವ? ಬಹಳ ದಿನಸವರೆಗೆ ಇಡಬಹುದಾ ಇದನ್ನ? ಖಂಡಿತವಾಗಿಯೂ ಇಡು, ಅಂದ್ರೆ ಕೋಲ್ಡ್ ಸ್ವಲ್ಪ ಟೆಂಪರೇಚರ್ ಅಲ್ಲಿ ನಾವು ಖಂಡಿತವಾಗಿಯೂ 1 ತಿಂಗಳವರೆಗೂ ಸಹ ಇಡಬಹುದು. ನಾವು ಹೊರಗಡೆ ಟೆಂಪರೇಚರ್ ಅಲ್ಲೂ ಅಂದ್ರೂ ಸಹ ಇದು ಕಡಿಮೆ ಅಂದ್ರೂ ವಾತಾವರಣದ ಮೇಲೂ ಡಿಪೆಂಡ್ ಆಗುತ್ತೆ. 7-15 ದಿನದವರೆಗೂ ಆರಾಮಾಗಿ ಇಡಬಹುದು. ಮಾಡ್ಬೇಕನ್ನುವಂತ ರೈತರಿಗೆ ಏನ್ ಹೇಳ್ತೀರಿ? ಒಳ್ಳೇದು ಮಾಡಿ ಅಂತ ಹೇಳ್ತೀರಾ ಅಥವಾ ವಿಚಾರ ಮಾಡಿ ಅಂತ ಹೇಳ್ತೀರಾ ರೈತರಿಗೆ? ಖಂಡಿತವಾಗಿಯೂ ಮಾಡಿ. ಯಾವುದೇ ಒಂದು ಬೆಳೆಯನ್ನ ನಾವು ಕೂಲಂಕುಷವಾಗಿ ಪೂರ್ತಿಯಾಗಿ ವೈಜ್ಞಾನಿಕವಾಗಿ ತಿಳ್ಕೊಂಡು ಯಾವುದೇ ಬೆಳೆಯನ್ನ ಬೆಳೆದ್ರು ಸಹ ನಮ್ಗೆ ಯಾವತ್ತೂ ಅದರಿಂದ ಲಾಸ್ ಇಲ್ಲ, ಎಲ್ಲಾ ಬೆಳೆನೂ ನಮ್ಗೆ ಆದಾಯವನ್ನೇ ಕೊಡುತ್ತೆ. ಬಟ್ ಏನಂದ್ರೆ ಅದರ ಒಂದು ಗಿಡದ ಗುಣವನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಅದನ್ನ ಬೆಳೆಸಬೇಕು. ಅದು ಅಲ್ಲದೆ ಅದರಿಂದ ಇಳುವರಿ ಜಾಸ್ತಿ ಇದೆ ಅಥವಾ ಫಸಲು ನನಗೆ ಜಾಸ್ತಿ ಬರಬೇಕು ಅಂತ ಹೇಳಿ ನಾವು ಅದಕ್ಕೆ ಒತ್ತಡವನ್ನ ಏರಿ ನಾವು ಬೆಳೆಯನ್ನ ಬೆಳೆಯೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ನಮಗೆ ಖಂಡಿತವಾಗಿಯೂ ಆದಾಯವನ್ನ ಕೊಡೋದಿಲ್ಲ. ಹಾಗಾಗಿ ದಯವಿಟ್ಟು ವೈಜ್ಞಾನಿಕವಾಗಿ ಎಲ್ಲವನ್ನೂ ತಿಳ್ಕೊಳ್ಳಿ. ಒಂದ್ಸಲ ಲಾಭ ಬಂದಿದೆ ಅಂತ ಹೇಳಿ ಒಬ್ಬರು ರೈತರಲ್ಲಿ ಲಾಭ ಬಂದಿದೆ ಅಂತ ಹೇಳಿ ನಾವು ಅದನ್ನೇ ಮಾಡ್ತೀವಿ ಅನ್ನೋದಾದ್ರೆ ತಪ್ಪಾಗತ್ತೆ. ತಿಳ್ಕೊಂಡು ನೀವು ಮಾಡಿದ್ದೆ ಆದಲ್ಲಿ ನಿಮಗೆ ಡ್ರ್ಯಾಗನ್ ಫ್ರೂಟ್ ಲಾಭದಾಯಕವಾಗಿಯೇ ಇದೆ. ಒಳ್ಳೆಯದು ಡಾಕ್ಟರ್ ಹೇಮಲತ್ ಅವರು, ಇದುವರೆಗೂ ಡ್ರ್ಯಾಗನ್ ಫ್ರೂಟ್ ಬೇಸಾಯದ ತಾಂತ್ರಿಕತೆ ಜೊತೆಗೆ ಯಾವ ರೀತಿ ಇಲ್ಲಿ ಇದರ ನಿರ್ವಹಣೆ ಮಾಡಬಹುದಂತಕ್ಕಂಥ ವಿಚಾರ, ಬೆಳೆಯುವಂಥ ರೈತರಿಗೆ ನಿಮ್ಮದೇ ಆದಂಥ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದೀರಿ. ರೈತ ಬಾಂಧವರು ಯಾವುದೇ ಒಂದು ಬೆಳೆಯನ್ನು ಬೆಳೆಯಕ್ಕಿಂತ ಮುಂಚೆ ಕೂಲಂಕುಷವಾಗಿ ನೀವು ಹೇಳಿದಂಗೆ ವಿಚಾರವನ್ನು ಮಾಡಬೇಕು, ತಜ್ಞರ ಸಲಹೆಯನ್ನು ಪಡಿಬೇಕು, ಮಾರುಕಟ್ಟೆ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಯಾವುದೇ ಒಂದು ಹಣ್ಣಿನ ಬೆಳೆಯನ್ನು ಬೆಳೆದರೆ ಖಂಡಿತ ರೈತರಿಗೆ ಲುಕ್ಸಾನ ಇಲ್ಲ, ಲಾಭನೇ ಇದೆ ಅಂತಕ್ಕಂಥ ವಿಚಾರವನ್ನು ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಡ್ರ್ಯಾಗನ್ ಫ್ರೂಟ್ ಬೆಳೆಯ ಬೇಸಾಯ ತಾಂತ್ರಿಕತೆಗಳು ಮತ್ತು ಲಾಭದಾಯಕತೆ ಈ ಕುರಿತು ತೋಟಗಾರಿಕೆ ತಜ್ಞರಾದ ಡಾಕ್ಟರ್ ಹೇಮಲತಾ ಕೆಜೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಸಹಭಾಗಿತ್ವದಲ್ಲಿ ರೈತ ಬಾಂಧವರಿಗೆ ಕೆಲವು ಮಾಹಿತಿಗಳು ಹೀಗಿವೆ. ಈಗಾಗಲೇ ಕಟಾವು ಮಾಡಿದ ಧಾನ್ಯಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂತಂದರೆ ಏಕದಳ ಧಾನ್ಯಗಳು ತೇವಾಂಶ ಶೇಕಡ 11%, ದ್ವಿದಳ ಧಾನ್ಯಗಳ ತೇವಾಂಶ ಶೇಕಡ 9%, ಹಾಗೆಯೇ ಎಣ್ಣೆಕಾಳುಗಳ ತೇವಾಂಶ ಶೇಕಡ 8%, ಮತ್ತು ತರಕಾರಿ ಬೀಜಗಳು ಶೇಕಡ 50%-6% ತೇವಾಂಶ ಇರಬೇಕು. ಇದರಿಂದ ಹೆಚ್ಚು ದಿನ ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು, ಜೊತೆಗೆ ಉಗ್ರಾಣ ಕೀಟಬಾಧೆಗಳನ್ನು ಕಡಿಮೆ ಮಾಡಬಹುದು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ml ಫ್ಲಾನೋಫಿಕ್ಸನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ರೈತ ಬಾಂಧವರು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿಯಿದ್ದಾಗ ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣಾಂಶವು ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಇನ್ನು ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ಮುಂಜಾಗ್ರತಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಇನ್ನು ಜಿಲ್ಲೆಯಲ್ಲಿ ಕಡಲೆಯನ್ನು ಬಿತ್ತಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾಪ್ಟರ್ ಕೀಟದ ಹತೋಟಿಗೆ 0.15 ml ಕ್ಲೋರಾನ್ ನೆಂಟ್ರಿನಲ್ಲಿ ಪ್ರೋಲ್ 18.5 VC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ನಲ್ಲಿ 7.5 g ಚಿಕ್ಪಿ ಮ್ಯಾಜಿಕ್ ಅಥವಾ 20 g ಯೂರಿಯಾ ಮತ್ತು 1 ml ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಹಾಗೆಯೇ ಈ ಸಿಂಪರಣೆಯನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬೇಕು. ಇನ್ನು ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟನ್ನು ತಯಾರಿ ಮಾಡಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ರೈತ ಬಾಂಧವರು ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 ml ಡೈಫೆನೆಕನೋಜೋಲ್ 25 EC ಅಥವಾ 0.5 g ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯಾ ಅಂಗಮಾರಿ ರೋಗದ ಹತೋಟಿಗೆ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಅನ್ನು ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಇನ್ನು ಜಿಲ್ಲೆಯಲ್ಲಿ ಮೆಣಸಿನಕಾಯಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮೆಣಸಿನಕಾಯಿ ಬೆಳೆಯಲ್ಲಿ ಬೂದಿ ರೋಗದ ಹತೋಟಿಗಾಗಿ 1 ಗ್ರಾಂ ಕಾರ್ಬೊಂಡೈಸಮ್ 50 WP ಅಥವಾ 1 ಮಿಲಿಲೀಟರ್ ಪೆನಾಕೊನೋಜಲ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮೆಣಸಿನಕಾಯಿ ಥ್ರಿಪ್ಸ್ ನುಸಿ ರಸ ಹೀರುವ ಕೀಟಗಳ ಹತೋಟಿಗೆ ಪ್ರತಿ ಎಕರೆಗೆ 8 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿರುವಂತೆ ಹಾಕಬೇಕು, ಅಥವಾ 0.3 ಗ್ರಾಂ ಡಿನುಟಫರಾನ್ 20 SG ಅಥವಾ 1 ಮಿಲಿಲೀಟರ್ ಸ್ಟೈರೋಮೆಸಿಫಿನ್ 39.9 SC ಅಥವಾ 1 ಗ್ರಾಂ ಡೈಫೆಂಥೂರಿಯಾನ್ 50 WP ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮೆಣಸಿನಕಾಯಿಯಲ್ಲಿ ಕಾಯಿ ಕೊರೆಯುವ ಕೀಟದ ಹತೋಟಿಗೆ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 0.3 ಗ್ರಾಂ ಇಮಾಮೆಕ್ಯುನ್ ಬೆಂಜೋಯೇಟ್ 5 SG ಅಥವಾ 1 ಮಿಲಿಲೀಟರ್ ಕ್ಲೋರೋಪೆನಿಪಾಯರ್ 10 EC ಅಥವಾ 0.75 ಮಿಲಿಲೀಟರ್ ನೌಲುರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕುಕ್ಕಟ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಕಿಟಕಿಯಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಣೆಯನ್ನು ಕೊಡಬೇಕು. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆ ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವುದರಿಂದ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗಗಳಲ್ಲಿ ಕಟ್ಟಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡಿಕೊಳ್ಬೇಕು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತದೆ. ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಇನ್ನು ಬೇಕಾಗುವ ಉಪ್ಪಿನಾಂಶ ಮತ್ತು ಖನಿಜದ ಮಿಶ್ರಣವನ್ನು ಮೇವಿನ ಜೊತೆಗೆ ಸಮವಾಗಿ ಬೆರೆಸಿ ಪಶುಗಳಿಗೆ ಕುಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಯನ್ನು ರೈತ ಬಾಂಧವರಿಗೆ ಬೇಕಾಗಿತ್ತು ಅಂತಂದರೆ, ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಭೇಟಿಯಾಗಿ ಅಲ್ಲಿ ಮಾಹಿತಿಯನ್ನು ಪಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗನಲ್ಲ. ನಮಸ್ಕಾರ. ಕೆಲವರಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾನ್ವಿ ಹಾಗೂ ರಾಯಚೂರು ಅವರು ಇವತ್ತಿನ ಕೃಷಿ ಉತ್ಪನ್ನಗಳಿಗೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ಬೆಲೆಗಳಲ್ಲಿ ದರಗಳನ್ನು ಮಾಹಿತಿಯನ್ನು ಹೀಗಿದೆ. ಮಾನ್ವಿಯಲ್ಲಿ ಭತ್ತ, ಹಳೆ, ಸೋನಾ, ಮಸೂರಿ ಪ್ರತಿ ಕ್ವಿಂಟಾಲ್ಗೆ 2,438 ರೂಪಾಯಿಗಳಿಂದ 2,659 ರೂಪಾಯಿಗಳಿಗೆ ಮಾರಾಟವಾಗಿದೆ. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ನೆಲಗಡಲೆ ಶೇಂಗಾ ಅಂದರೆ ಗುಂಗ್ರಿ ಶೇಂಗಾ ಕನಿಷ್ಠ 5,121 ರೂಪಾಯಿಗಳಿಂದ 6,476 ರೂಪಾಯಿಗಳು, ಈರುಳ್ಳಿ ಪ್ರತಿ ಕ್ವಿಂಟಾಲ್ಗೆ 650 ರೂಪಾಯಿಗಳಿಂದ 2,050 ರೂಪಾಯಿಗಳವರೆಗೆ, ಭತ್ತ ರಾಜಹಂಸ 1,221 ರೂಪಾಯಿಗಳಿಂದ 1,529, ಭತ್ತ ಸೋನಾ ಮಸೂರಿ 1,331 ರೂಪಾಯಿಗಳಿಂದ 2,685, ಸೂರ್ಯಕಾಂತಿ 3,429 ರೂಪಾಯಿಗಳಿಂದ 4,935, ತೊಗರಿ ಕೆಂಪು 4,009 ರೂಪಾಯಿಗಳಿಂದ 6,137 ರೂಪಾಯಿ, ಬಿಳಿ ತೊಗರಿ ಕನಿಷ್ಠ ಮತ್ತು ಗರಿಷ್ಠ 4,559 ರೂಪಾಯಿಗಳು. ಇವು ಇವತ್ತಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಕಳುಹಿಸಿದ ಈ ದಿನದ ವರದಿ. ಪೇಟೆ ಧಾರಣೆ ಕೇಳಿದರೆ ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.